ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ಈಗ ಕೇಳೋಣ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆಕಾಶವಾಣಿ ನಾವು ಸಣ್ಣವರಿರ್ಲಕ್ಕಾಗಿ ನೋಡ್ಕೊಂಡು ಬರ್ತಾ ಇದೀವಿ. ಆ ಕೃಷಿರಂಗ ಅನ್ನುವಂಥ ಒಂದು ಪದ್ಯ ಬರ್ತದರಲ್ಲಿ, ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಅಂತ ತಿಳ್ಕೊಂಡು ಎಷ್ಟು ಚಂದದು ರೈತರ ಹಾಡೋದು. ಇನ್ನೂ ಕೂಡ ಅದು ಮರೆಯಕ್ಕಾಗಲ್ಲ. ಯಾವಾಗ ಯೂಟ್ಯೂಬ್ ಇನ್ನು ಬಂದು ಅದನ್ನು ಕೇಳ್ತಾ ಇರ್ತೀನಿ ನಾನು. ಎಲ್ಲಾ ಪ್ರಚಾರವನ್ನು ಮೊದಲು ಮುಟ್ಟಿಸಿರ್ತಕ್ಕಂಥದ್ದು ಕೃಷಿರಂಗನೇ. ಈಗೀಗ ಮಾಧ್ಯಮಗಳು ಎಲ್ಲಷ್ಟು ಆಗಿಬಿಟ್ಟಿದ್ದಾವೆ. ಕೃಷಿರಂಗದೊಳಗೆ ನೋಡಿ ಎಷ್ಟು ಅದ್ಭುತವಾದಂತ ವಿಚಾರಧಾರೆಗಳು ಅಂತ ಕೇಳಿದ್ರೆ, ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಚರ್ಚೆಗಳು ಇವತ್ತ ಕೃಷಿ ಬಗ್ಗೆ ಆಗಿರ್ಬೋದು, ಈಗ ರೇಡಿಯೋಗಳು ಎಲ್ಲ ನಮಗೆ ಸಿಗ್ತಾ ಇಲ್ಲ. ಅವಾಗ ನಾವು ಏನಪ್ಪ ಅಂತಂದ್ರೆ ಸಣ್ಣವರಿದ್ದಾಗ ಒಂದೇ ರೇಡಿಯೋ ಇತ್ತು ನಮ್ಮೂರಾಗ, ಅದು ದೊಡ್ಡ ರೇಡಿಯೋ ಇತ್ತು. ಅದು ಇಟ್ಟು ಹಿಂಗೆ ಹಚ್ಚಿಬಿಟ್ಟ ಅಂದ್ರೆ ನಾವು ಗುಡಿ ಕಟ್ಟಿ ಕುಂತು ಅದಕ್ಕೆ ಕೇಳ್ತಾ ಇದ್ವಿ. ಕೃಷಿ ರಂಗದಾಗ ಬರ್ತಕ್ಕಂಥ ಹಾಡುಗಳಾಗಿರ್ಬೋದು, ವಾರ್ತೆಗಳಾಗಿರ್ಬೋದು, ಚಲನಚಿತ್ರಗಳಲ್ಲಿ ಕೂಡ ಒಳ್ಳೊಳ್ಳೆ ಹಾಡುಗಳಿದಾವೆ ಅದರಲ್ಲಿ. ಈಗ ಹಿಂದಿನ ಇದು ನೋಡ್ಕೊಂಡ್ರೆ ನಮಗನಿಸ್ತದ ಕೃಷಿ ರಂಗದ ಎಂದೂ ಇನ್ನು ಮರೆಯಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಇಡೀ ದೇಶಕ್ಕೆ ಒಳ್ಳೆ ಒಂದು ಪ್ರಚಾರವನ್ನು ಕೊಟ್ಟಿರತಕ್ಕಂಥದ್ದು ಆಕಾಶವಾಣಿ. ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಗುಲ್ಬರ್ಗ ಆಕಾಶವಾಣಿ ಅಂತಂದ್ರೆ ಬಹಳ ದೊಡ್ಡ ಕೆಲಸಗಳನ್ನು ಮಾಡ್ಕೊಂತ ಬರ್ತಾ ಇದೆ. ಅನೇಕ ಕವಿಗಳನ್ನ, ಸಾಹಿತಿಗಳನ್ನ, ಒಳ್ಳೊಳ್ಳೆ ವಿಚಾರಧಾರೆಗಳನ್ನ ಎಲ್ಲರ ಮನೆ ಮನೆಗೆ ಮುಟ್ಟುವಂತ ಕೆಲಸವನ್ನ ಆಕಾಶವಾಣಿ ಕಲಬುರಗಿ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ಸಾಹಿತಿಗಳು, ಸ್ವಾಮೀಜಿಗಳು ಅನೇಕ ಸಂದರ್ಶನಗಳನ್ನ ಪ್ರತಿಯೊಂದನ್ನು ನಾವೇನಪ್ಪ ಅಂದ್ರೆ ಕೇಳ್ತಾ ಇರ್ತೀವಿ. ಅದು ಬಹಳ ದೊಡ್ಡ ಕೆಲಸವನ್ನು ನಮ್ಮ ಆಕಾಶವಾಣಿ ಕಲಬುರಗಿ ಎಂದು ನಡೀತಕ್ಕಂಥದ್ದು ಕೂಡ ನನಗೆ ಬಹಳ ಖುಷಿಯನ್ನು ತರ್ತದೆ. ಮಿನಿ ಮಾಹಿತಿ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪಶುಪಾಲನೆ ಆಧಾರಿತ ನಾಟಕ ಬಬಲಾದಿ ನಾಟಿ ಕೋಳಿ ಭಾಗ್ಯಮ್ಮ. ರಚನೆ ಡಾಕ್ಟರ್ ಜಿವಿ ಮುರಳೀಕೃಷ್ಣ. ಕೇಳಿ ಪಶುಪಾಲನೆ ಆಧಾರಿತ ನಾಟಕ ಬಬಲಾದಿ ನಾಟಿ ಕೋಳಿ ಭಾಗ್ಯಮ್ಮ. ಸೋಗ್ಲಾಡಿ ಸುದ್ದಿ ಎದ್ದಳ? ಎಂತ ಮುಹೂರ್ತದೊಳಗ ನನ್ ಮನಿಗೆ ಸೊಸೆಯಾಗಿ ತನ್ನೋ ಏನೋ ಹೇಳು ಹೇಳು. ಬೆಳಗ್ಗೆ ಆಗ್ಯದ, ಎದ್ದು ದನಕರು ಹೊರ ಕಟ್ಟಬೇಕನ್ನೋ ಜವಾಬ್ದಾರಿ ಬೇಡೇನು? ಏ ಶಂಕರ ಎದ್ದಳು, ಎದ್ದು ಕೊಟ್ಟಿಗೆ ಕಸ ಗುಡಿಸಿ ಹಾಲ್ ಹಿಂಡು, ಡೈರಿಗೆ ಟೈಮ್ ಆಗ್ಯದ. ಏನ್ರಿ ಹೇಳ್ರಿ, ಎದ್ದೇಳ್ರಿ. ಅತ್ತಿ ಒಂದೇ ಸವನೆ ವಟ ವಟ ಅನ್ಲಿಕತ್ತಾಳ. ಎದ್ದು ಆಕಳಕರ ಹೊರ ಕಟ್ರಿ, ನಾ ಹೋಗಿ ಕೋಳಿಗಳೆಲ್ಲ ಹೊರಗ್ ಬಿಡ್ತೀನಿ. ಅಯ್ಯವ್ವ ಇದೇನ ಅಯ್ಯವ್ವ, ಕೋಳಿಗಳ ಅವಾಜ ಇಲ್ಲ. ಅತ್ತಿ ಅತ್ತಿ ಜಲ್ದಿ ಬರ್ರಿ, ಕೋಳಿಗಳೆಲ್ಲ ಸತ್ತು ಬಿದ್ದಾವ. ಅಯ್ಯವ್ವ ಏನಾಯ್ತೆ? ಕತ್ತಿ ಇಡೋ ಕೋಳಿನೂ ಸತ್ ಹೋಗ್ಯಾವ, ಮರಿನೂ ಸತ್ ಹೋಗ್ಯಾವಲ್ಲೇ, ಇದೇನ್ ಬಂತ ಇವ? ನೋಡ್ರಿ ಅವ್ವ ಎಂತ ಅಣೆ ಬರ್ ಅಂತೀನಿ, ಎಲ್ಲ ಕೋಳಿ ಸತ್ತು ಬಿದ್ದಾವ ಮುಂದಂಗಂತ ಗತಿ ಎಂತ ಬಂತೆ. ಅಲ್ಲೋ ಕಳಪ್ಪ ತಮ್ಮಣ್ಣ, ಬಾಜು ಸೀತ್ನೂರ್ನಾಗು ಕೋಳಿ ಸಾಯ್ಲಾಕತ್ತಾವಂತ. ಹೌದು ಹೌದು, ಈಗ ಎಲ್ಲಾ ಹಳ್ಳ್ಯಾಗ ಕೋಳಿಗೆ ಜಡ್ ಬಂದದಂತ. ಅದೇನ ಕೊಕ್ಕರಿ ರೋಗ ಅಂತ ನೋಡಿದ. ಏ ರಂಗಣ್ಣ, ಈ ನಮ್ಮೂರ್ ಕೆರೆಗೆ ಏನ್ ಕೊಕ್ಕರಿ ಬಂದ ನೋಡು, ಅವಾಗಿಂದ ಈ ಬ್ಯಾನಿ ಬಂದಿರ್ಬೇಕು ಅಂತಿನ್ನ. ಹಂಗೆ ಆಗಿರ್ಬೇಕು ನೋಡಿದ. ಏ ರಂಗಣ್ಣ, ಗೌಡ್ರು ಬಂದ್ರು. ಗೌಡ್ರು ನಮಸ್ಕಾರ. ಹೇ ಗೌಡ್ರ ನಮಸ್ಕಾರ. ಗೌಡ್ರ ನಮಸ್ಕಾರ. ಗೋಸ್ಕರ ಅಲ್ರಪ್ಪ ತಮ್ಮಣ್ಣ ರಂಗಣ್ಣ ಕಾಳಪ್ಪ, ಮುಂಜು ಮುಂಜಾನೆ ಅರಳಿ ಕಟ್ಟಿ ಮ್ಯಾಲ್ ಕೂತು ಏನಂಥ ಭಾರಿ ವಿಷಯ ಚರ್ಚೆ ಮಾಡ್ಲಿಕ್ಕತ್ತೀರಿ ಅಂತೀನಿ. ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ನಿಮ್ಗ? ಇಲ್ರಿ ಗೌಡ್ರ, ನಮ್ಮೂರ್ನಾಗ ಜವಾರಿ ಕೋಳಿ ಎಲ್ಲ ಸಾಯ್ಲಾಕತ್ತಾವು, ಆ ವಿಚಾರ ಮಾತಾಡ್ತಾ ಕುಂತಿದ್ವಿ. ಸಾಯ್ಲು ಸಾಯ್ಲಿ, ಸತ್ರ ಚಲನೆ ಆಯ್ತಲ್ಲ. ಸತ್ತುವು ಇದ್ದುವು ಎಲ್ಲ ಕೋಳಿ ಕೊಯ್ದು ಸಾರ್ ಮಾಡಿ ನಮಗ್ ಬ್ಯಾಡಾದವ್ರಿಗೆ ಕರೆದು ಊಟಕ್ಕೆ ಹಾಕ್ರಿ. ಅಲ್ರಿ ಪಾಣಗೋಯ, ಊರಾಗಿರೋ ಕೋಳಿ ಎಲ್ಲ ಸತ್ ಹೋದ್ರ ಬರ ಮಾನವ ಮೇಗಿ ಕೋಳಿ ಊರಾಗಿರ್ಲಾರ್ದಂಗ ಆಗ್ಬಿಡ್ತಾವ. ಹೌದವ್ವ ತಂಗಿ, ನೀ ಹೇಳುದು ಬರೋಬ್ಬರ. ಇರ್ಲಿ ಇರ್ಲಿ, ಒಂದ್ ಸ್ವಲ್ಪ ಡಾಕ್ಟ್ರಿಗೆ ಫೋನ್ ಮಾಡಿ ಗುಲ್ಬರ್ಗಲ್ಲಿ ಕರೆಸ್ತೇನೆ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ, ನಾ ಫರ್ತಾಬಾದ್ ಸಿದ್ದನ್ ಗೌಡ್ರಿ. ಹಾ ನಮಸ್ಕಾರ ರೀ ಗೌಡ್ರ, ಏನು ಫೋನ್ ಮಾಡಿದ್ರಿ, ಏನ್ ವಿಚಾರ? ಡಾಕ್ಟರ್ ಸಾಹೇಬ್ರ, ನಮ್ಮೂರಾಗಿನ ಜವಾರಿ ಕೋಳಿ ಎಲ್ಲ ಸಾಯ್ಲಿಕತ್ತಾವ್ರಿ, ಅರ್ಜೆಂಟ್ ತಡ ಮಾಡ್ಲಾರ್ತೆ, ಜಲ್ದಿ ಬರ್ಬೇಕು ನೋಡ್ರಿ. ಹಾ ಹಾ, ಏನಂದ್ರಿ? ಇಲ್ಲೇ ಕಣದಾಳ ಶಿವರಾಜನ್ ತೋಟನಾಗಿದ್ದೀರ? ಬಹಳ ಚಲೋ ಆಯ್ತು ಬಿಡ್ರಿ, ನಮ್ಮೂರ್ ಸಮೀಪ ಇದ್ದಂಗ ಆಯ್ತಲ್ಲ. ಏನಂದ್ರಿ? ಹಾ ಹಾ ಹಾ, ಆಯ್ತ ಆಯ್ತ್ರಿ. ನೀವ್ ಹೇಳದಂಗೆ ಈಗ ಸತ್ತಿರ ಕೋಳಿನೆಲ್ಲ ಹಂಗೆ ಇಡ್ತೀವ್ರಿ, ಒಗ್ಯಂಗಿಲ್ರಿ. ಆಯ್ತಾಯ್ತು ಬರ್ರಿ ಡಾಕ್ಟರ್ ಸಾಹೇಬ್ರ, ಜಲ್ದಿ ಬರ್ರಿ. ಏ ಕಳಪ್ಪ ಗೌಡ್ರ, ಸ್ವಲ್ಪ ಹೊತ್ನಾಗ ಡಾಕ್ಟರ್ ಬರ್ತಾರೆ. ಹ್ಞೂ, ಆ ಪುಟ್ಟಣಿಗೆ ಹೇಳಿ ತೋಟದಿಂದ ಎರಡು ಎಳೆನೀರು ತಗೊಂಬಾ ಅಂತ ಹೇಳಿ ಜಲ್ದಿ. ಆಯ್ತ್ರಿ ಗೌಡ್ರ. ನೀ ಮತ್ತೆ ಜಲ್ದಿ ಬರ್ಬೇಕಾ ಮತ್ತೆ? ಇಲ್ಲ ಇಲ್ರಿ, ಬರ್ತೀನಿ. ಆಯ್ತು. ಏ ತಮ್ಮಣ್ಣ, ಊರಾಗ ಹೋಗಿ ಯಾರ್ಯಾರ ಮನ್ಯಾಗ ಕೋಳಿ ಸತ್ತಾವಲ್ಲ ಅವರಿಗೆಲ್ಲ ಕೋಳಿ ಒಗಿಲಾರ್ದೆ ಹಂಗೆ ಇಡಬೇಕು ಅಂತ ಹೇಳು. ಹೇಳ್ತಾ? ಆಯ್ತ್ರಿ, ಎಲ್ಲರಿಗೂ ಹೇಳಿ ಬರ್ತೀನಿ. ಅಕ್ಕ, ಡಾಕ್ಟರ್ ಸಾಹೇಬ್ರು ಬಂದೇ ಬಿಟ್ರು. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರೆ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರೆ. ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಏ ಕಳಪ್ಪ, ಸ್ವಲ್ಪ ಕುರ್ಚಿ ಕಡೆ ಹಾಕು ಡಾಕ್ಟರ್ ಸಾಹೇಬ್ರಿಗೆ. ಇರ್ಲಿ ಇರ್ಲಿ ಇರ್ಲಿ, ಕೂರ್ರಿ ಸರ್ ಕೂರ್ರಿ. ಆಯ್ತು. ಅಲ್ರಿ ಗೌಡ್ರ, ಊರೊಳಗ ಕೋಳಿಗೆ ಬ್ಯಾನಿ ಬಂದದ. ನಿಮ್ಮೂರೊಳಗ ನೋಡಿದ್ರ ರೋಡ್ನೊಳಗ ಗಟಾರದೊಳಗ ಹಿತ್ತಲದೊಳಗ ಎಲ್ಲಿ ಅಂದ್ರ ಅಲ್ಲಿ ಸತ್ತಿರುವಂತಹ ಕೋಳಿಯನ್ನ ಒಗೆದು ಬಿಟ್ಟಿರಿ. ಅದನ್ನೆಲ್ಲ ನಾಯಿಗಳು ಕಚ್ಚಾಡ್ಕೊಂಡು ತಿನ್ನಾಕತ್ತಾವ. ಈ ಬ್ಯಾನಿ ಬ್ಯಾರೆ ಕಡೆ ಹರಡುದಿಲ್ಲ ಅಂತ ಹೇಳಿ ತಿಳಿದಿರೇನ? ಯಾವಾಗ್ಲೇ ಆಗ್ಲಿ, ಇನ್ ಮುಂದಾದ್ರೂ ಸಹಿತ ಊರೊಳಗ ದನ ಕೋಳಿ ಸತ್ತು ಅಂತಂದ್ರ ಚಲೋತ್ನಾಗೆ ಗುಂಡಿ ತೆಗೆದು ಅದರೊಳಗ ಹೂತ್ ಹಾಕ್ಬೇಕು. ಈ ಎಚ್ಚರಿಕೆಯನ್ನು ವಹಿಸಿದ್ರ ಬ್ಯಾನಿ ಹರಡುದಿಲ್ಲ ಅನ್ನೋದನ್ನ ಗಮನಿಸ್ಬೇಕು ನೀವೆಲ್ಲ. ಹೌದ್ ಹೌದ್ರಿ. ಏ ತಮ್ಮಣ್ಣ ಕೇಳಿಸ್ತಾ ಇಲ್ಲ? ಏ ಕೇಳಿಸ್ಕೊಂಡ ಸತ್ತು ಕೋಳಿನೆಲ್ಲ ತಗೊಂಡೋಗಿ ಊರಾಗಿರೋ ನಾಯಿಗ್ ಹಾಕ್ತಾರ. ನಾಯಿಗಳಿಗೆ ಮಾಂಸದ ರುಚಿ ಹತ್ತಿ ಕೋಳಿ ಎಲ್ಲ ಮುಗಿದ್ಮೇಲ ಹಿತ್ತಲ್ದಾಗ ಹೊಲ್ದಾಗ ಮೇಯೋ ಕುರಿ ಆಡನ್ನ ಹಿಡಿದು ತಿಂತಾವ ನಾಯಿಗಳು. ಹೌದಪ್ಪ ಕಾಳಪ್ಪ. ಇನ್ನೊಂದು ವಿಷಯ ಏನಂತಂದ್ರ, ಇತ್ತೀಚೆಗೆ ಬೆಂಗಳೂರೊಳಗ ಒಂದು ಘಟನೆ ಆಗಿದ್ದು ಟಿವ್ಯಾಗ ತೋರ್ಸ್ಲಿತ್ತಿರಪ್ಪ. ಏನು? ಈ ಮೌಸಕ್ ರಾಟಿ ಬಿದ್ದಿರೋ ನಾಯಿಗಳು ಇರ್ತಾವ ನೋಡು. ಈ ಮೌಸ ಸಿಗದೇ ಇರುವಂತ ಸಮಯದೊಳಗ ಸಣ್ಣ ಸಣ್ಣ ಮಕ್ಕಳನ್ನ ತಿರ್ಲಿಕ್ಕೆ ಶುರು ಮಾಡವಂತ. ಕೋಳಿ ಸಾಯ್ಲಿಕತ್ತಾವ ಅದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ನಾಯಿ ಬಗ್ಗೆ ಏನ್ ಮಾತಾಡ್ತೀರಿ? ಇರ್ಲಿ ಇರ್ಲಿ ಗೌಡ್ರ ಇರ್ಲಿ, ಯಾರಾದ್ರೂ ಸತ್ತಿರುವಂತ ಕೋಳಿ ತಂದಿರೇನ್ರಿಪ್ಪ? ರೀ ಡಾಕ್ಟರ್ ಸಾಹೇಬ್ರಿ ಗಾರಿ, ಅಲ್ಲಿ ಅಲ್ಲಿ ಇಟ್ಟು ಬಿಡಪ್ಪ, ಅಲ್ಲಿ ಅಲ್ಲಿ ಇಟ್ಟು ಬಿಡು, ನೋಡ್ತೀನಿ. ಡಾಕ್ಟರ್ ಸಾಹೇಬ್ ಏನ್ ಆರ್ತರಿ ಡಾಕ್ಟರ್ ಸಾಹೇಬ್ರು ನೋಡಿ ಹೇಳ್ತಾರಲ್ಲ ಸ್ವಲ್ಪ ಸರಿ. ಅಲ್ರಿ ಗೌಡ್ರ, ಏನ್ರಿ ಡಾಕ್ಟರ್ ಸಾಹೇಬ್ರು? ಹೋದ ತಿಂಗಳು 6ನೇ ತಾರೀಕು ನಿಮ್ಮೂರಿಗೆ ಕೋಳಿಗೆ ಇಂಜೆಕ್ಷನ್ ಮಾಡೋದಕ್ಕ ನಾ ಕಂಪೌಂಡರ್ನ ಕಳಿಸಿದ್ದೆ. ಹೌದ್ರಿ? ಆದ್ರ